ಉತ್ಪಾದನಾ ವಲಯದಲ್ಲಿ ಭಾರತ ಭವಿಷ್ಯದ ಜಾಗತಿಕ ಉತ್ಪಾದನಾ ಹಬ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಅನುವಾದ ಸಾಹಿತ್ಯದಲ್ಲಿ ಪದಗಳ ತರ್ಜುಮೆಗಿಂತ ಭಾವಾನುವಾದ ಅಗತ್ಯ, ಸಾಹಿತಿ ದೀಪಾ ಭಾಸ್ತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ ಹೋಗಿ. ಆರ್ಬಿಐ ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಇದು ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ಮುರಳೀಧರ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ತಿಬಡೂರು ತಾಲೂಕು ಕೋಟೆ ನಾಯಕನಹಳ್ಳಿಯ ಹೆಚ್ವಿ ಶ್ರೀನಿವಾಸ್ ಹಾಗೂ ತಂಡದವರಿಂದ ಭಜನೆ ಪದ ಕೇಳುವಿರಿ. ಮೊದಲಿಗೆ ಕೇಳಿ ಪ್ರಗತಿಪರ ರೈತ ಮುರಳೀಧರ ಅವರೊಡನೆ ಸಂದರ್ಶನ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ತೋಟಗಾರಿಕಾ ಬೆಳೆಗಳಲ್ಲಿ ಪ್ರಗತಿಪರ ರೈತರಾಗಿರುವ ಮುರಳೀಧರ್ ಎಚ್ ಅವರು ನಮ್ಮ ಜೊತೆಗಿದ್ದಾರೆ. ಮುರಳೀಧರ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬಂದಿರ್ತಾರೆ. ಅವರು ತಮ್ಮದೇ ಆದ ತೋಟಗಾರಿಕಾ ಬೆಳೆಗಳನ್ನು ಬೆಳೆದು ಇವತ್ತು ಮಾದರಿಯ ಮತ್ತು ಯಶಸ್ವಿಯ ಆದ ಒಬ್ಬ ರೈತರಾಗಿದ್ದಾರೆ. ಹಣ್ಣಿನ ಬೆಳೆಗಳ ಬೇಸಾಯದಲ್ಲಿ ಅವರು ತುಂಬಾ ಪ್ರಮುಖರಾಗಿದ್ದಾರೆ. ಪ್ರಶಸ್ತಿಗಳು ಕೂಡ ಅವರು ಪಡ್ಕೊಂಡಿದ್ದಾರೆ. ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯ ಅವರು ಮಾಡಿದಂತಹ ತೋಟಗಾರಿಕಾ ಕೃಷಿಯನ್ನ ಮೆಚ್ಚಿ ಅವರಿಗೆ ಪ್ರಮಾಣ ಪತ್ರವನ್ನು ಕೂಡ ನೀಡಿ ಸತ್ಕರಿಸಿದೆ. ಸಾಕಷ್ಟು ಅಡೆತಡೆಗಳ ಮಧ್ಯೆಯೂ ಅವರು ತಮ್ಮದೇ ಆದ ಅನುಭವದಲ್ಲಿ ಇವತ್ತು ಏನ್ ಮಾಡ್ತಾ ಇದ್ದೇನೆ ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮುರಳೀಧರ್ ಅವರೇ, ತಮ್ಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಮುರಳೀಧರ್ ಅವರೇ, ತಾವು ತೋಟಗಾರಿಕಾ ಬೆಳೆಗಳನ್ನೇ ಯಾವ ತರ ತೋಟಗಾರಿಕಾ ಬೆಳೆಗಳನ್ನ ಯಾವ ತರ ಬೆಳೀತಾ ಬಂದ್ರಿ, ಯಾವ್ಯಾವ ಬೆಳೆಗಳನ್ನ ಬೆಳೀತಿದ್ದೀರಿ, ಒಂದೊಂದಾಗಿ ನಮ್ಮ ರೈತರಿಗೆ ತಿಳಿಸ್ಕೊಡಿ. ಸರ್, ನಮ್ದು ಇತ್ತೀಚೆಗೆ, ಮುಂಚೆ 30 ವರ್ಷದಿಂದ ಗ್ರೇಪ್ಸ್ ಬೆಳೀತಾ ಇದ್ವಿ. ಮುಂಚೆ ಅನಬೇಶ ಅಂತ ಇತ್ತು. ದ್ರಾಕ್ಷಿ ಬೆಳೀತಿದ್ದೀರಿ? ದ್ರಾಕ್ಷಿ 30 ವರ್ಷದ ಹಿಂದೆ ಅನಬೇಶ ಇತ್ತು. ಈಗೆಲ್ಲ ಅದೆಲ್ಲ ಇಲ್ಲ. ಈಗೆಲ್ಲ ಸೀಡ್ಲೆಸ್ ಬೆಳೀತಾ ಇದ್ವಿ. ಸೋನಾ ವೈಟ್ ಸೋನಾ, ಶರತ್ ಸೀಡ್ಲೆಸ್, ಮತ್ತೆ ಬೆಂಗಳೂರು ಬ್ಲೂ, ಮತ್ತೆ ರೆಡ್ ಗ್ಲೋಬ್, ಈ 4 ತಳಿನು ಬೆಳೀತಾ ಇದೀವಿ ಈಗ ಸದ್ಯಕ್ಕೆ. ಮತ್ತೆ ನಮ್ದು ದಾಳಿಂಬೆನೂ ಇದೆ. ದಾಳಿಂಬೆ ಒಂದು 2 ಎಕರೆ ಇದೆ. ಈಗ ಈ ಒಂದು ಬೆಂಗಳೂರು ಬ್ಲೂ ಮತ್ತೆ ವೈಟ್ ಗ್ರೇಪ್ ಇವೆಲ್ಲ ಎಷ್ಟು ಪ್ರಮಾಣದಲ್ಲಿ ತಾವು ಬೆಳೀತಾ ಇದ್ದೀರಿ, ಎಷ್ಟು ಜಾಗದಲ್ಲಿ? 1.5 ಎಕರೆ ಶರತ್ ಸೀಡ್ಲೆಸ್ ಇದೆ, 1 ಎಕರೆ ವೈಟ್ ಸೋನಾ ಇದೆ, 1.5 ಎಕರೆ ಬೆಂಗಳೂರು ಬ್ಲೂ ಇದೆ, 1 ಎಕರೆ ರೆಡ್ ಗ್ಲೋಬ್ ಇದೆ. ಗ್ರೇಪ್ಸ್ ಎಷ್ಟು ವರ್ಷದ ಹಿಂದೆ ಶುರು ಮಾಡಿದ್ರಾಗಿತ್ತು, ಮತ್ತೆ ಈಗ ಹೆಂಗೆ ಅದ್ರದ್ದು ಅದು ನಿರ್ವಹಣೆ ಹೆಂಗೆ ಮಾಡ್ತೀರಿ, ಅದೆಲ್ಲ ಬೇಸಾಯ ಕ್ರಮನ ನಮ್ಮ ರೈತರಿಗೆ? ನಾವು 10 ವರ್ಷ ಆಯ್ತು ಗಿಡ ಹಾಕಿ. ಬೆಳೆ ಬೆಳೆಗೂ ನಮ್ಗೆ ಲಾಭನೇ ಇದೆ. ಏನು ನಿಮ್ಮ ಹೊಲದ ಅಕ್ಕಪಕ್ಕ ಯಾವ್ದಾದ್ರು ಹೊಲಗಳಿದ್ದಾವ? ಇದಾವ ಸರ್, ಇದಾವ, ಖಾಲಿ ಹೊಲಗಳಿದಾವೆ, ತೋಟಗಳು ಇದಾವೆ. ನೀವು ಕಂಪೌಂಡ್ ಎಲ್ಲ ಮಾಡ್ಕೊಂಡಿರಿ? ಮಾಡಿದೀವಿ ಸರ್, ಕಂಪೌಂಡ್ ಮಾಡಿದೀವಿ. ಮತ್ತೆ ಈಗ ದ್ರಾಕ್ಷಿ ಬಳ್ಳಿಗಳ ಹಬ್ಬಕ್ಕೂ ಕೂಡ ಅದು ಏನು ನಿಚ್ಚಣಿಕೆ ಅದೇನ ಮಾಡ್ಬೇಕಲ್ಲ, ಅವೆಲ್ಲ ಮಾಡ್ಕೊಂಡಿರಾ? ಮಾಡಿದೀವಿ ಸರ್, ಕಂಬಿ ಕುಚ ಕಂಬಿ ಎಲ್ಲ ಮೇಲೆ ಎಲ್ಲ ಎಣದು ಬಳ್ಳಿ ಎಲ್ಲ ಹತ್ಸಿ ಎಲ್ಲ ಆಡಿಸಿ ಕಟ್ಟಿ. ಅದ್ ನಿರ್ವಹಣೆ ಹೆಂಗ್ ಮಾಡ್ತೀರಿ? ಈ ಗಿಡ, ಈಗ ದ್ರಾಕ್ಷಿ ಗಿಡ ಅಥವಾ ಬಳ್ಳಿನ ಏನ್ ನಡ್ತಿರಲ್ಲ, ಅದು ನೀವು ಬಳ್ಳಿ ನೀವೇ ತಯಾರು ಮಾಡ್ಕೋತೀರಾ ಅಥವಾ ಎಲ್ಲಿ ತರ್ತೀರಾ? ಮಹಾರಾಷ್ಟ್ರದಿಂದ ತರ್ಸ್ಕೋತೀವಿ, ಅದು ರೂಟ್ ಸ್ಟಾಕ್ ಗಿಡ ಅಂತ. ಆ ರೂಟ್ ಗಿಡ ಹಾಕಿ ಅದರಿಂದ ಗ್ರಾಫ್ಟ್ ಮಾಡ್ಕೋತೀವಿ. ಇಲ್ಲಿ ಪ್ರತಿಯೊಂದು ಅಷ್ಟೇ, ರೆಡ್ ಗ್ಲೋಬ್ ಅಷ್ಟೇ, ವೈಟ್ ಸೋನಾಕ ಅಷ್ಟೇ, ಶರತ್ ಸೀಡ್ಲೆಸ್ ಅಷ್ಟೇ, ಪ್ರತಿಯೊಂದು ಗ್ರಾಫ್ಟಿಂಗ್ ಇಂದನೇ ಮಾಡ್ಕೋತೀವಿ. ಬೇರೆ ಗಿಡ ಹಾಕ್ತಿವಿ ಮುಂಚೆ, ಬಳ್ಳಿ ಕಾಡುಗಿಡ ಅಂತ, ಅದು ಬೆಳೆದು ಒಂದು ಸ್ಟಮ್ ಪೆನ್ಸಿಲ್ ಸೈಜ್ ಆದ್ಮೇಲೆ ಅದಕ್ಕೆಲ್ಲ ಗ್ರಾಫ್ಟ್ ಮಾಡ್ತೀವಿ, ಈ ಕಾಡುಗಿಡಕ್ಕೆ ಮಾಡ್ಬಿಡ್ತೀರಿ. ಹೌದು, ಅದು ಅದರಿಂದ ಅದು ಬೇರು, ಕಾಡುಗಿಡದ ಬೇರು ನೀರಿನ ಅಂತರಾಳಕ್ಕೆ ಹೋಗಿರುತ್ತೆ, ಅದು ಅದರಿಂದ ಚೆನ್ನಾಗಿ ಇದು ಬರುತ್ತೆ, ಗಿಡ ಬರೀ ಬಲವಾಗಿ ಬೆಳೀತದೆ, ಬಲವಾಗಿ ಬೆಳೀತದೆ, ನೀರಿನ ಅಂಶ ಕಡಿಮೆ ಕೊಟ್ಟರು ಅದು ತಾಳ್ಕೊಳ್ಳುತ್ತೆ, ತಡ್ಕೊಳ್ಳುತ್ತೆ. ಈಗ ಈ ಒಂದು ಗಿಡ, ದ್ರಾಕ್ಷಿ ಗಿಡ, ಅದು ನೀವು ನೆಟ್ಟು ನಿರ್ವಹಣೆ ಮಾಡಕ್ಕೆ ಏನೇನ್ ಮಾಡಬೇಕು, ಯಾವ ತರ ನೀರಿನ ನಿರ್ವಹಣೆ, ಮಣ್ಣಿನ ತಯಾರಿ ಮತ್ತೆ ಗೊಬ್ಬರ ಯಾವ ತರ ಕೊಡಬೇಕು, ಮಣ್ಣೆ ಹೆಂಗ್ ತಯಾರು ಮಾಡ್ಕೋತಿದ್ರಿ? ಮಣ್ಣೆಲ್ಲ ಮುಂಚೆ ಟ್ರಂಚ್ ಹೊಡಿತೀವಿ, ಟ್ರಂಚ್ ಹತ್ತರಿಂದ ಹತ್ತಡಿಗೆ ಗಿಡ ನೆಡ್ತೀವಿ, ಸರಿ ಐದುವರೆಯಿಂದ ಐದುವರೆ ಅಡಿಗೆ ಒಂದೊಂದು ಗಿಡ ಹಾಕೊಂಡು ಹೋಗ್ತೀವಿ, ಒಂದೊಂದು ಲೈನ್ಗೆ ಐದುವರೆಯಿಂದ ಐದುವರೆಗೆ ಒಂದೊಂದು ಗಿಡ. ಆ ಗ್ರಾಫ್ಟ್ ಗಿಡ ಎಲ್ಲ ಒಂದು ಬೆಳವಣಿಗೆ ಆಗಿ ಬಲ್ತು ಇದಾಗಕ್ಕೆ ಒಂದು ವರ್ಷ ಬೇಕು. ಒಂದು ವರ್ಷದ ನಂತರ ನಿಮ್ಗೆ ಕಡ್ಡಿ ಬರುತ್ತೆ ಅಂಬು, ಆ ಅಂಬುಗೆ ಬಲ್ತಿರೋ ಕಡ್ಡಿಗೆ ನಮ್ಮ ಶರತ್ ಕಡ್ಡಿ ತಗೊಂಡು ತೋಟದ್ದು ಒಳ್ಳೆ ಯಾವ್ದು ತೋಟಕ್ಕೆ ಹೋಗಿ ಕಡ್ಲಿ ತಗೊಂಡ್ಬಂದು ಎರಡೆರಡು ಇಂಚ್ ಕಟ್ ಮಾಡಿಕೊಂಡು ಅದಕ್ಕೆಲ್ಲ ಗ್ರಾಫ್ ಒಂದು ಒಂದು ಒಂದೂವರೆ ಅಡಿ ಕಡ್ಡಿಗೆ ಎರಡು ಇಂಚದ್ದು ಸೀಡ್ಲೆಸ್ ಕಡ್ಡಿ ಗ್ರಾಫ್ ಮಾಡಿಸಿ ಬೆಳಿತೀವಿ, ಬೆಳವಣಿಗೆ ಮಾಡಿಸಿ ಅದು ಬರೋಕೆ ಒಂದು ವರ್ಷ ಬೇಕು. ಒಂದು ವರ್ಷ ನಂತರ ಇಳುವರಿ ಕೊಡಕ್ಕೆ ಶುರು ಮಾಡುತ್ತೆ, ವರ್ಷ ಫಸಲು ಬರಕ್ಕೆ ಶುರು ಆಗುತ್ತೆ. ಆಗ ನೋಡ್ಕೊಂಡು ಬಲ್ತಿರೋ ಕಡ್ಡಿ ನೋಡ್ಕೊಂಡು ಗೊಬ್ಬರ ಮತ್ತೆ ಅದಕ್ಕೆ ತಿಪ್ಪೆ ಗೊಬ್ಬರ ಚೆನ್ನಾಗಿ ಯಥೇಚ್ಛವಾಗಿ ಹಾಕ್ತಿವಿ. ಒಂದು ಎಕರೆಗೆ ಅಂದ್ರೆ ಎಷ್ಟು ಬೇಕಾಗುತ್ತೆ ಸಾಮಾನ್ಯವಾಗಿ ಗೊಬ್ಬರ? ಈಗ ಸಿರಿಯಲ್ ಗೊಬ್ಬರ ಹೆಂಗ್ ಹಾಕ್ತೀರಿ ಮತ್ತೆ ರಾಸಾಯನಿಕ ಗೊಬ್ಬರ ಮತ್ತೆ ಅದೆಲ್ಲ? ಪಕ್ಕದಲ್ಲಿ ಗಿಡದಲ್ಲೇ ಪಕ್ಕದಲ್ಲೆಲ್ಲ ಇದು ಹೊಡ್ಕೊಂತೀವಿ, ಗುಂಡಿ ಹೊಡ್ಕೊಂತೀವಿ, ಗುಂಡಿ ಹೊಡ್ಕೊಂಡು ಈ ಕಡೆ ಒಂದ್ ಮಂಕ್ರಿ ಆ ಕಡೆ ಒಂದೊಂದು ಮಂಕ್ರಿ ಗಿಡಕ್ಕೆ ಎರಡೆರಡು ಮಂಕ್ರಿ ಹಾಕೋತೀವಿ. ಮತ್ತೆ ಬೇವಿನ ಹಿಂಡಿ ಮತ್ತೆ ಫರ್ಟಿಲೈಸರ್ ಸೂಪರ್ ಅಂತೆ ಪೊಟಾಶು ಸೂಪರ್ ಫಾಸ್ಫೇಟ್ ಎಂಒಪಿ ರಾಸಾಯನಿಕ ಗೊಬ್ಬರ ಎಂಒಪಿ ಇದೆಲ್ಲ ಬೇಕೇ ಬೇಕು ಅದಕ್ಕೆ. ಪೊಟಾಶು ಇದು ಬಹಳ ಮುಖ್ಯ, ಅದು ಎಂಒಪಿ ಮತ್ತು ಸೂಪರ್ ಮತ್ತೆ ಡಿಎಪಿ ಮತ್ತೆ ಇದು ಎಸ್ಒಪಿ ಸೂಪರ್ ಫಾಸ್ಫೇಟ್ ಎಸ್ಒಪಿ ಅಂತ ಬರುತ್ತೆ ಫಾಸ್ಫೇಟ್ ಅವೆಲ್ಲ ಬೇಕು. ಮತ್ತೆ ಬೆಳವಣಿಗೆ 19 ಅಂತ ತಗೊಂತೀವಿ, 19 ಸಿಎನ್ ಕ್ಯಾಲ್ಸಿಯಂ ನೈಟ್ರೇಟ್ ಮತ್ತೆ 1261 ಅದೆಲ್ಲ ಜ್ಯೂಸ್ ಐಟಮ್. ಇದನ್ನ ಡಿಪ್ಪಲ್ಲೇ ಬಿಡ್ತೀವಿ, ಎಲ್ಲ ನೀರಲ್ಲೇ ಬಿಟ್ಟು ಸಸಿ ಚಿಗುರು ಬರುವಾಗ ಅದೇ ಬಿಡ್ತಾ ಇತ್ತು, ಒಂದ್ ವಾರಕ್ಕೆ ಒಂದ್ಸರಿ ಬಿಡ್ತಾ ಇದ್ರೆ ಬೇಗ ಬೇಗ ಬಳ್ಳಿ ಬರುತ್ತೆ, ಬೇಗ ಬೇಗ ಹಬ್ಬುತ್ತೆ, ಅದೆಲ್ಲ ಬೇಗ ಕಂಬಿ ತಂತಿ ಇದಕ್ಕೆ ಬಂದಾಗ ತಂತಿಗೆಲ್ಲ ಕಟ್ಕೊಳ್ತೀವಿ. ಒಂದು ಗಿಡಕ್ಕೆ ಎರಡೆರಡು ಬಳ್ಳಿ ಬಿಟ್ಕೋತೀವಿ, ಒಂದು ಗಿಡಕ್ಕೆ 4 ಅಂಬು ಬಿಟ್ಕೋತೀವಿ, 4 ಟೊಂಗೆಗಳು ಬೆಳ್ಕೊಂಡು ಅಲ್ಲಿ ನಿಮ್ಗೆ ಬೆಳೆ ಬರಂಗ ವ್ಯವಸ್ಥೆ ಮಾಡ್ಕೋತೀರಿ. ಕಡ್ಡಿ ಅದ್ರಲ್ಲಿ ಬರುತ್ತೆ, ಕಡ್ಡಿಗಳು ಬೆಳ್ಕೋತೇವೆ, ಒಂದೊಂದು ಮಳ ಬರುತ್ತೆ ಕಡ್ಡಿ, ಕಡ್ಡಿ ಒಂದ್ ಮಳ ಒಂದೊಂದು ಮಳೆ ಬರುತ್ತೆ, ಅದೆಲ್ಲ ಪಿಂಚಿಂಗ್ ಮಾಡ್ತೀವಿ. ಪಿಂಚಿಂಗ್ ಮಾಡಿ ಅದ್ರಲ್ಲಿ ಕಣ್ಣು ಬಂದಿದ್ದು ಅದು ಒಂದೊಂದು ಕಣ್ಣು ಕೊಡುದು ಅದ್ರಲ್ಲಿ ಕ್ರಾಪ್ ಬರುತ್ತೆ. 100% ಪಿಂಚಿಂಗ್ ಮಾಡಿದ್ರೆ ಕ್ರಾಪ್ ಬರೋದು, ಇಲ್ಲಾಂದ್ರೆ ಹಂಗೆ ಬಳ್ಳಿ ಬೆಳೆದು ಕಡ್ಡಿ ಬೆಳೆದು ಹಂಗೆ ಕಟ್ ಮಾಡಿ ಪ್ರೂನಿಂಗ್ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ಕ್ರಾಪ್ ಬರೋದಿಲ್ಲ. ಪಿಂಚಿಂಗ್ ಮಾಡಿ ಅದ್ರಲ್ಲಿ ಕಣ್ಣು ಬರುತ್ತಲ್ಲ ಗೆಣ್ಣು, ಅದ್ರ ಅದು ಒಂದ್ ಕಣ್ಣು ಕೊಡಿದಾಗ ಆ ಕಣ್ಣಲ್ಲಿ 100% ಕ್ರಾಪ್ ಬಂದೇ ಬರುತ್ತೆ, ಫಸಲು ಬರುತ್ತೆ ಬಂಚಸ್. ಈಗ ರಾಸಾಯನಿಕ ಗೊಬ್ಬರ ಆಯ್ತು, ಈಗ ಸಾವಯವ ಗೊಬ್ಬರ ಏನೇ ಯಾವ್ದು ಬಳಸ್ತೀರಿ ಅದಕ್ಕೆ? ಸಾವಯವ ಗೊಬ್ಬರ, ಎರೆಹುಳ ಗೊಬ್ಬರ ಮತ್ತೆ ಮನೇಲಿ ಈಗ ಏನು ಆಕಳು ಇವೆಲ್ಲ ಇರುತ್ತೆ ಅದನ್ನೆಲ್ಲ ಹಾಕೊಂತೀವಿ, ಉಪಯೋಗಿಸ್ಕೋತಿರಲ್ಲ, ಒಂದ್ ಕಡೆ ತಿಪ್ಪೆಗೆ ಹಾಕೊಂಡಿದ್ವಿ ಜಾಸ್ತಿ ಆದಾಗ ತಗೊಂಡೋಗಿ ಹಾಕೋತೀವಿ ತೋಟಕ್ಕೆ. ಈ ದ್ರಾಕ್ಷಿ ತೋಟ ನಮ್ಗೆ ನೋಡಕ್ಕೆ ತುಂಬಾ ಸುಂದರ ಆಕರ್ಷಣೀಯವಾಗಿರ್ತವೆ, ಆದ್ರೆ ಅದ್ರ ನಿರ್ವಹಣೆ ತುಂಬಾ ಸ್ವಲ್ಪ ಕಠಿಣವಾಗಿರುತ್ತೆ. ಕಷ್ಟಪಡ್ಬೇಕು ಸರ್, ಕಷ್ಟಪಟ್ರೆ ಫಲ ಉಂಟು ಅನ್ನೋಗೆ ಕಷ್ಟಪಟ್ಟು ಮಾಡಿದ್ರೆ ಖಂಡಿತ ಎಕರೆಗೆ ಏನಿಲ್ಲ 10-15 ಲಕ್ಷ ಮಾಡಬಹುದು, ದುಡ್ಡು ಮಾಡಬಹುದು, ಮಾಡಬಹುದು ಖಂಡಿತ ಅದನ್ನ ಮಾಡಿದ್ರೆ ಎಕರೆಗೆ ಮಾಡಬಹುದು. ಆದ್ರೆ ನೀವು ನಿರಂತರ ನೀವು ನೋಡ್ಕೊತಾನೆ ಇರ್ಬೇಕು, ಅಬ್ಸರ್ವೇಷನ್ ಇರ್ಬೇಕು ಸತತವಾಗಿ. ಅದೇನು 5 ಬರುತ್ತೇನಪ್ಪ ನಾವು ಪ್ರೂನಿಂಗ್ ಮಾಡಿದ್ದು 5 ಪ್ರತಿನಿತ್ಯ ಅದರ ಅಬ್ಸರ್ವೇಷನ್ ಅಲ್ಲಿ ಇರ್ಬೇಕು, ಏನಾಗುತ್ತಾ ಇದೆ, ಏನ್ ಮಾಡ್ಬೇಕು, ಏನ್ ಕೊಡ್ಬೇಕು. ವರ್ಷಕ್ಕೆ ಎಷ್ಟು ಬೆಳೆ ತೆಗಿತೀವಿ? ಒಂದ್ ಬೆಳೆ ವರ್ಷಕ್ಕೆ, ಒಂದೇ ಬೆಳೆ, ಒಂದೇ ಬೆಳೆ. ಅದ್ ಏನಾಗ್ತಾ ಇದೆ, ಅದಕ್ಕೆ ಏನ್ ಹಾಕ್ಬೇಕು, ಬೇಸಾಯ ಬಿಡ್ಬೇಕಾ, ಬೇಸಾಯ ಬಿಡ್ಬೇಕಾ, ನೀರ್ ಬಿಡ್ಬೇಕಾ, ನೀರ್ ಬಿಡ್ಬೇಕು, ಗೊಬ್ಬರ ಹಾಕ್ಬೇಕಾ, ಗೊಬ್ಬರ ಹಾಕ್ಬೇಕು, ಬೆಳವಣಿಗೆ ಬರ್ತಾ ಇದೆಯಾ ಚೆನ್ನಾಗಿ, ಅದನ್ನ ನೋಡ್ತಾ ಇರ್ಬೇಕು. ಮುಂದೆ 6 ಇವಾಗ್ಲೇ ಅದನ್ನ ನೋಡ್ತಾ ಇರ್ಬೇಕು. ಈಗ ದ್ರಾಕ್ಷಿ ಹಣ್ಣು ಈ ಬಳ್ಳಿಯಲ್ಲಿ ಶುರು ಆಗಕ್ಕೆ ಆರಂಭವಾದ್ಮೇಲೆ ಅದು ಎಷ್ಟು ದಿನದ ಒಳಗೆ ತಾವು ಹಾರ್ವೆಸ್ಟ್ ಮುಗಿಸ್ತೀವಿ? 5 ಒಳಗಡೆ ಸರ್. ಹಂತ ಹಂತವಾಗಿ ಮಾಡ್ಕೋತ ಹೋಗ್ತೀರಾ ಹೆಂಗೆ? 3-4 ಅಂತ ಕಟ್ ಮಾಡ್ತೀವಿ ಅದರಲ್ಲಿ. ಫಸ್ಟ್ ಹಣ್ಣನ್ನ ಚಿಗುರುವಾಗ 15-20 ಚಿಗುರುತ್ತೆ, ಪೇಸ್ಟ್ ಮಾಡ್ತೀವಿ ಅದಕ್ಕೆ, ಡಾಲ್ಮಿಕ್ಸ್ ಅಂತ ಪ್ರೂನಿಂಗ್ ಮಾಡಿದ್ಮೇಲೆ ಅದಕ್ಕೆ ಪೇಸ್ಟ್ ಮಾಡ್ತೀವಿ. ಪೇಸ್ಟ್ ಮಾಡಿದಾಗ ಅದರೆಲ್ಲ ಬಡ್ಡೆಲ್ಲ ಓಪನ್ ಆಗುತ್ತೆ. ಅದು ಹಿಂದೆ ಮುಂದೆ ಬರುತ್ತೆ, ಅದು 5 ದಿವಸ ಮುಂಚೆ ಬರುತ್ತೆ, ಮತ್ತೆ 5 ದಿವಸಕ್ಕೆ ಬರುತ್ತೆ, ಇನ್ನೊಂದು 5 ದಿವಸಕ್ಕೆ ಬರುತ್ತೆ, ಇನ್ನೊಂದು 5 ದಿವಸಕ್ಕೆ ಬರುತ್ತೆ. 20 ದಿವಸದಲ್ಲಿ ಓಪನ್ ಆಗುತ್ತೆ, ಸ್ವಲ್ಪ ಸ್ವಲ್ಪ ಓಪನ್ ಆಗುತ್ತೆ. ಮುಂಚೆ ಓಪನ್ ಆಗಿದ್ದು ಬೇಗ ಬರುತ್ತೆ. ಅದು ನಿಮ್ಗೆ ಈಗ ಮಾರುಕಟ್ಟೆ ಕಳ್ಸಕ್ಕೂ ಸ್ವಲ್ಪ ಸುಲಭ ಆಗುತ್ತೆ. ಅದನ್ನ ಬೇಗ ಬೇಗ ಬೇಗ ಬಳಸ್ತಾ ಇರ್ತೀವಿ. ಈಗ ಬಂದಿದ್ದನ್ನ ಮಾರುಕಟ್ಟೆಗೆ ನೀವು ಕಳಿಸ್ಬಿಡ್ತೀರಿ? ಕಳಿಸ್ಬಿಡ್ತೀವಿ. ಅಲ್ಲಿ ವಿಲೇವಾರಿ ಆಗುತ್ತೆ. ಹೌದು. ಆಮೇಲೆ ಮತ್ತೆ ಒಂದು ವಾರ ಬಿಡ್ತೀವಿ, ಮತ್ತೆ ಬರುತ್ತೆ, ಗ್ರಿಪ್ಸ್ ರೆಡಿ ಆಗುತ್ತೆ, ರೆಡಿ ಇರುತ್ತೆ, ಒಂದ್ ವಾರ ರೆಡಿ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದು ಸ್ಟೆಪ್, ಹೌದು, ಆ ಸ್ಟೆಪ್ಗೆ ಒಂದ್ ವಾರ ಕಟ್ ಮಾಡಿಸ್ತೀವಿ, ಮತ್ತೆ ಇನ್ನೊಂದ್ ವಾರಕ್ಕೆ ಒಂದು ಸ್ಟೆಪ್ ಬರುತ್ತೆ, ಅದು ಕಟ್ ಮಾಡ್ತೀವಿ. 4 ಸ್ಟೆಪ್ಗೆ ಎಲ್ಲ ಖಾಲಿ ಆಗುತ್ತೆ ತೋಟ. ದ್ರಾಕ್ಷಿ ಮುಗಿಯಿತು. ಈ ಮಾರುಕಟ್ಟೆನೂ ಕೂಡ ನೀವು ತುಂಬಾ ಕಾಳಜಿ ವಹಿಸಬೇಕಾಗುತ್ತ? ಹೌದು ಸರ್. ಸ್ವಲ್ಪ ನೀವು ಹೆಚ್ಚು ಕಡಿಮೆ ಮಾಡಿದ್ರೆ ಅಥವಾ ಈಗ ಕಟಾವು ಮಾಡೋದು ಸ್ವಲ್ಪ ತಡ ಮಾಡಿದ್ರು ಸ್ವಲ್ಪ ನಿಮ್ಗೆ ನಷ್ಟ ಆಗೋ ಸಾಧ್ಯತೆ ಆಗುತ್ತೆ. ಮಳೆ ಮಳೆ ಬಂದ್ರೆ ಚೆನ್ನಾಗಿ ಹಣ್ಣಾಗಿರುತ್ತಲ್ಲ, ಈಗ ಹಣ್ಣ ರೆಡಿ ಆಗಿರುತ್ತೆ, ಈಗ ಕಟ್ ಮಾಡ್ಬೇಕು, ಈಗ ಕಟ್ ಮಾಡಿಸ್ಬಿಡ್ಬೇಕು ವಾರದಲ್ಲಿ. ಹೌದು. ನನಗೆ ಮುಂದಿನ ವಾರ ಮಾಡ್ತೇನೆ ಅಂತ ಹೇಳಕ್ ಬರಲ್ಲ. ಸಿಕ್ಲಿ ನನ್ನ ಇನ್ನು ಬೆಳೆ ಬರಲಿ, ಅದು ಇದು ಆಸೆ ಪಟ್ಕೊಂಡಿದ್ರೆ ಕಷ್ಟ ಆಗುತ್ತೆ, ಮಳೆ ಬಿದ್ರೆ ಹೋಗುತ್ತೆ ಅಲ್ಲ. ಅದು ನಿಮ್ದು ಹಣ್ಣು ಕೂಡ ಅದು ಏನು ಒಂದು ಗುಣಮಟ್ಟ ಕಡಿಮೆ ಆಗ್ಬಿಡುತ್ತೆ. ಹೌದು. ಏನೋ ಒಂದು ಬೆಳೆ ಇರಲಿ, ಆ ತಕ್ಷಣಕ್ಕೆ ಯಾವ್ದಾದ್ರು ಮಾಡಬೇಕು, ನೀವು ತೆಗಿಬೇಕಂದ್ರೆ ತೆಗಿಬೇಕು ಅಷ್ಟೇ. ಹಣ್ಣು ಕೊಯ್ಸಿ ಹಣ್ಣಾಗಿರೋದು ತೆಗೆದ್ಬಿಡ್ಬೇಕು, ತೆಗೆದು ಮಾರುಕಟ್ಟೆಗೆ ಕಳಿಸ್ಬೇಕು. ಮಾರುಕಟ್ಟೆಗೆ ಕಳಿಸ್ಬಿಡ್ಬೇಕು ಖಂಡಿತ. ಈಗ ಎಲ್ಲಾ ಹಣ್ಣುಗಳನ್ನು ತೆಗೆದ ಮೇಲೆ ಈಗ ಹಾರ್ವೆಸ್ಟ್ ಮಾಡೋದು, ಸ್ವಲ್ಪ ಹಣ್ಣುಗಳು ಜಾಸ್ತಿ ಇರ್ತಾವಲ್ಲ, ಅವುಗಳನ್ನ ನೀವೇನು ಮನೆಯಲ್ಲೇ ಇಟ್ಕೊಂಡು ಏನು ಒಣಸ್ತೀರಾ ಅಥವಾ? ಇಲ್ಲ ಸರ್, ನಮ್ಗೆಲ್ಲ ಇಲ್ಲ, ನಾವೆಲ್ಲ ಮಾಡೋದಿಲ್ಲ, ಅದೆಲ್ಲ ಅದು ಮಾಡೋಕ್ಕಾಗಲ್ಲ. ಲಾಸ್ಟ್ ಕೊನೆಯೆಲ್ಲ ಕಟ್ ಮಾಡಿಸ್ಬಿಡ್ತೀವಿ, ಕೊನೆಗೆಲ್ಲ ತಗೊಂಡು ಹೋಗ್ಬಿಡ್ತಾರೆ ಅವರು, ಪುಟ್ಟಿಗಳವರು ಅವರು ಬಂದು ಲೂಸ್ ತಗೊಂಡು ಹೊಟ್ಟಾಕ್ತಾರೆ, 200 ಕೆಜಿ 300 ಕೆಜಿ. ಲಾಸ್ಟ್ ರೌಂಡ್ ಅಲ್ಲ, ಲಾಸ್ಟ್ ರೌಂಡ್ 5 ರೌಂಡ್ ತನಕ ಬರ್ತಾರೆ, ಗಿರಾಕಿ ಇದಾರೆ, 100 ರೂಪಾಯಿ ಕಟ್ ಮಾಡೋದಿದ್ದಾನೆ, 80 ರೂಪಾಯಿ ಕಟ್ ಮಾಡೋದಿದ್ದಾನೆ, ಲಾಸ್ಟ್ ರೌಂಡ್ 50 ರೂಪೀಸ್ಗೂ ಕೊಡ್ತೀವಿ ಕಟ್ ಮಾಡಕ್ಕೆ. ಲಾಸ್ಟ್ ಕೊನೆ ರೌಂಡ್ ಅಲ್ಲಿ ಸ್ವಲ್ಪ ಅಲ್ಲಿ ಉಳ್ಕೊಂಡಿರೋದು ಬರ್ತಾರೆ, ಅದಕ್ಕೂ ಬರ್ತಾರೆ, ಅದನ್ನು ಕೊಡ್ತೀವಿ. ಆತರ ತೋಟದಲ್ಲಿ ಏನು ಉಳಿಯಕ್ಕೆ ಇಲ್ಲ, ನಷ್ಟ ಆಗಿ ಬಿಡೋದಿಲ್ಲ. ಮಳೆ ಬಂದ್ರೆ ಖಂಡಿತ ಹಣ್ಣಾಗಿರೋದು ನಷ್ಟ ಆಗುತ್ತೆ. ಮಳೆ ಯಾವಾಗಾದ್ರೂ ನಷ್ಟ ಆಗಿದೆಯಾ? ಆಗಿದೆ ಸರ್, ಒಂದು ಒನ್ ಟೈಮ್ ಆಗಿದೆ, ಬೇಜಾನ ಆನೆಕಲ್ ಬಿದ್ದು ತುಂಬಾ ಕಳ್ಕೊಂಡಿದೀವಿ. ಯಾವುದೇ ಏರಿಯಾ ಹಣ್ಣಾಗಿದ್ದಾಗ ಅಣ್ಣಗಲ್ ಬಿದ್ರೆ ಹೋಗ್ಬಿಡುತ್ತೆ. ಈಗ ಮಾರುಕಟ್ಟೆ ಹೆಂಗ್ ಮಾಡ್ತೀರಿ ಮುರಳೀಧರವ್ರೆ? ತಾವು ದ್ರಾಕ್ಷಿ ಎಲ್ಲ ತೆಗೆದು ಮತ್ತೆ ಮೊದ್ಲೇನೆ ಮಾರುಕಟ್ಟೆನ ಹುಡ್ಕೊಂಡಿರ್ತೀರ ಅಥವಾ ಜನ ಬಂದು ನಿಮ್ಗೆ ಕೊಡಿ ಅಂತ ಕೇಳ್ಕೊಂಡಿರ್ತಾರ? ವ್ಯಾಪಾರಸ್ಥರು ಗೊತ್ತಿರ್ತಾರೆ, ಗೊತ್ತಿರೋ ವ್ಯಾಪಾರಸ್ಥರು ಇಬ್ಬರು ಮೂರು ಇಟ್ಕೊಂಡಿರ್ತೀವಿ, ಅವರು ನಂಬಿಕಸ್ತರು, ಇಂಥವ್ರು ಕೊಟ್ರು ನನ್ಗೆ ಕರೆಕ್ಟ್ ಕಟ್ ಮಾಡ್ಕೊಂಡು ಹೋಗ್ತಾರೆ, ದುಡ್ಡು ಬರುತ್ತೆ ಅಂತ ನಂಬಿಕಸ್ತರು ಇರ್ತಾರೆ, ಒಂದ್ ಇಬ್ಬರು ಮೂರು ಜನ ವ್ಯಾಪಾರಸ್ಥನ ಇಟ್ಕೊಂಡಿರ್ತೀವಿ ಪ್ರೆಸೆಂಟ್ ಆಗಿ. ಇನ್ನೇನು ಬರ್ತಾ ಇದೆಯಪ್ಪ ಅಂದ್ರೆ 15 ಡೇಸ್ ಬರ್ತಾ ಇದೆ, ನನ್ಗೆ ಗ್ರೇಪ್ಸ್ ಬರುತ್ತಪ್ಪ, ಇನ್ನೊಂದು ವಾರ ಕಟ್ ಮಾಡ್ಬೇಕು, ಅವ್ನು ಬಂದು ನೋಡ್ಕೊಂಡು ಹೋಗ್ತಾನೆ ವ್ಯಾಪಾರಸ್ಥ. ಸರ್ ಹಣ ಕಟ್ ಮಾಡೋಣ ಒಂದಿನ, ಅವನೇ ಹೇಳ್ತಾನೆ, ಹೇಳ್ತಾನೆ ಇಂಥ ದಿವಸ ಕಟ್, ನೀವು ಇಂಥ ದಿನ ರೆಡಿ ಆಗುತ್ತಪ್ಪ ಅದು ನೀವು ಬಂದ್ಬಿಡಿ ಅಂತ ನೋಡ್ತಾನೆ. ನಮ್ಗೆ ಒಂದು ಇದು ಬರುತ್ತೆ. ಈಗ ದುಡ್ಡಿನ ವ್ಯವಹಾರ ಹೆಂಗೆ ಮತ್ತೆ ನಿಮ್ಗೆ ಮೊದಲೇ ಸ್ವಲ್ಪ ದುಡ್ಡು ಖರ್ಚು ಬೇಕಂದ್ರೆ ಕೊಡ್ತಾನೆ ಸರ್, ಕೊಟ್ಟಿರ್ತಾರೆ. ಒಂದು ಈಗ ನಿಮ್ದು ಒಂದು 2 ಲಕ್ಷ ರೂಪಾಯಿ ನಂಗೆ ಈಗ ಬೇಕು ಮಾಡ್ತಾರೆ, ಅವ್ರು ಮಾಡ್ತಾರೆ, ಅಡ್ವಾನ್ಸ್ ಕೊಡ್ತಾರೆ. 2 ದಿನ ಮೊದಲು ಕೊಡ್ತಾರೆ? ಈಗ ಒಂದು 4 ತಿಂಗಳು 5 ತಿಂಗಳ ಮೊದಲು ಕೊಡೋ ಸಾಧ್ಯತೆ ಇದೆಯಾ? ಕೊಡ್ತಾರೆ, ಕೊಡ್ತಾರೆ. ಏನಪ್ಪ ಸಮಸ್ಯೆ ಇದೆಯಪ್ಪ, ಬೆಳಗ್ಗೆ ಸ್ವಲ್ಪ ಅಂದ್ರೆ 1,50,000 ಅಂತ ಸಹಾಯ ಮಾಡ್ತಾರೆ. ಆಮೇಲೆ ನೀವು ಕೂಡ ಅದನ್ನ ನೆನ್ಪಿಟ್ಕೊಂಡು ಮತ್ತೆ ಅವನಿಗೆ ಮಾಲ್ ಕೊಟ್ಬಿಡ್ತೀರಿ? ಕೊಡ್ತೀವಿ. ಅವನ್ ಇಟ್ಕೊಂತಾನೆ, ನಮ್ ದುಡ್ಡು ನಮ್ಗೆ ವಾಪಸ್ ಕೊಟ್ಬಿಡ್ತಾನೆ. ಸೊ ಹಂಗಾಗಿ ನಿಮ್ದು ತಗೊಳ್ಳೋದು ಮತ್ತೆ ನಿಮ್ದು ಇಬ್ಬರದು ಬಾಂಧವ್ಯ ಚಲೋ ಇರಬೇಕು. ಹೌದು ಸರ್, ಚೆನ್ನಾಗಿ. ಆಮೇಲೆ ನಮ್ಗೆ ನಂಬಿಕೆ ಇರ್ಬೇಕು, ಇವನು ನಂಬಿಕಸ್ತ, ಹೌದು, ಇವನು ಕೊಡ್ತಾನೆ ಅನ್ನಂತ ಅವನಿಗೆ ಕೊಡ್ಬೇಕು. ಬೇರೆ ಬೇರೆ ಇದಾರೆ ತಗೊಂಡೋದ್ರು, ದುಡ್ಡೇ ಕೊಡಲ್ಲ. ಆಯ್ತು. ಈಗ ಮುರಳೀಧರ, ಈಗ ನೀವು ನಿಮ್ಮ ಏನು ಮಾರುವವರು ಇಲ್ಲಿ ಊರಲ್ಲೇ ಇರ್ತಾರ ಅಥವಾ ಬೆಂಗಳೂರಲ್ಲೇ? ನಮ್ಮ ಏರಿಯಾದಲ್ಲೇ ಇರ್ತಾರೆ ಸರ್. ಈಗ ಬೇರೆ ಈಗ ರಾಜ್ಯಕ್ಕೆ ಈಗ ದಿಲ್ಲಿ ಬೊಂಬೈ ಅಲ್ಲೆಲ್ಲ ಕಳ್ಸೋದ್ ಇಲ್ಲ? ಅಲ್ಲೆಲ್ಲ ಹೋಗುತ್ತೆ ಸರ್, ಹೋಗುತ್ತೆ. ನಿಮ್ಮ ನಾವು ಕಳ್ಸೋದಿಲ್ಲ, ಅವರೇ ಬಂದು ಖರೀದಿ ಮಾಡಿದ್ರೆ ಯಾರು ಬಂದಿಲ್ಲ ಅಂತ ಬಂದಿಲ್ಲ, ಬೇರೆ ಹೊರ ದೇಶದವ್ರು ಬರಲ್ಲ. ಕಳಿಸ್ತಾರೆ, ವ್ಯಾಪಾರಸ್ಥರು ಕಳಿಸ್ತಾರೆ. ಆಮೇಲೆ ಹೊರ ದೇಶಗಳಿಗೆ ಏನಾದ್ರೂ ವಿಚಾರ ಮಾಡಿರ ರಫ್ತು ಮಾಡಕ್ಕೆ? ನಾವು ಅಷ್ಟೊಂದು ತಲೆ ಕಟ್ಸ್ಕೊಳ್ಳ, ನಮ್ಗೆ ಇಲ್ಲೇ ಬರ್ತಾರಲ್ಲ, ಕೇರಳ ಹೋಗುತ್ತೆ ನಮ್ ಗ್ರೇಪ್ಸ್ ಎಲ್ಲ. ಕೇರಳ ಕಳಿಸ್ತಾರೆ, ತಮಿಳ್ನಾಡು ಕಳಿಸ್ತೀರಿ? ತಮಿಳ್ನಾಡು ಹೋಗುತ್ತೆ, ಕೇರಳ ಹೋಗುತ್ತೆ, ಆಂಧ್ರ ಹೋಗುತ್ತೆ, ಬೊಂಬೈಗೂ ಹೋಗುತ್ತೆ, ಹೋಗುತ್ತೆ, ದಿಲ್ಲಿಗೂ ಹೋಗುತ್ತೆ, ಹೋಗುತ್ತೆ, ಎಲ್ಲ ಕಡೆ ಕಾಶ್ಮೀರ ಹೋಗ್ಬಹುದು, ಹೋಗುತ್ತೆ, ಬಾಂಗ್ಲಾದೇಶ್, ಬಾಂಗ್ಲಾದೇಶ್ ಜಾಸ್ತಿ ಹೋಗುತ್ತೆ. ಓ, ನಿಮ್ದು ಅದು ಎಷ್ಟು ಬೆಳಿತೀರಿ? ಅದು ಎಕರೆಗೆ 18 ಟನ್ ಬೆಳಿತೀವಿ ಸರ್. 18 ಟನ್ ಬೆಳಿತೀರಿ? 18 ಟನ್ ದಾಳಿಂಬೆ ಬೆಳಿತೀವಿ. ಓಹೋಹೋ. ದಾಳಿಂಬೆ ಬೇಸಾಯದ ಬಗ್ಗೆ ಸ್ವಲ್ಪ ಹೇಳಿ ನಮ್ಮ ರೈತರಿಗೆ, ಅದು ಹೇಗ್ ಮಾಡ್ಬೇಕು? ಸೀಡ್ಲಿಂಗ್ಸ್ ತರ್ತೀರಾ ಅಥವಾ ಈ ಕಟಿಂಗ್ಸ್ ಅನ್ನ ತಂದು ಹಾಕ್ತೀರಾ ಹೆಂಗೆ? ಸೀಡ್ಲಿಂಗ್ ತಂದು ಹಾಕ್ತೀವಿ, ಗಿಡ ತಂದೆ ನೆಡ್ತೀರಿ? ಅದು ಎಷ್ಟು ಎಕರೆ ಹಾಕಿದಿರಿ ಅಂದ್ರಿ? ಅದು 2 ಎಕರೆ ಇದೆ ಸರ್. ನಿರ್ವಹಣೆ ಹೆಂಗೆ? ಅದು ಕೀಟಗಳು ಸ್ವಲ್ಪ ಜಾಸ್ತಿ ಇದ್ದಂಗೆ ಕಾಣ್ತದೆ. ಕೀಟನಾಶಕ ಹೊಡಿಬೇಕು ಸರ್, ಔಷಧಿ ಹೊಡಿಬೇಕು, ಸ್ಪ್ರೇ ಮಾಡ್ಬೇಕು. ಈ ಬ್ಯಾಕ್ಟರ್ ವಿಲ್ಟ್ ಬರುತ್ತೆ, ಬ್ಲೈಟ್ ವಿಲ್ಟ್, ಬ್ಲೈಟ್ ವಿಲ್ಟ್ ಇದೆಲ್ಲ ಬರುತ್ತೆ. ಇದೆಲ್ಲ ಸ್ಪ್ರೇ ಮಾಡ್ಕೋಬೇಕು. ಆಮೇಲೆ ಇದು ಬರುತ್ತೆ, ಅದು ಏನು ಕ್ಯಾಟರ್ಪಿಲ್ಲರ್ ಬರ್ತಲ್ಲ, ಅದು ಅಮೆರಿಕನ್ ಬೋಲ್ ವರ್ಮ್, ಅದು ಬರುತ್ತೆ. ಈಗ ಹುಜಿನೋಣ ಇರುತ್ತೆ. ಈಗ ದಾಳಿಂಬೆ ತುಂಬಾ ಅದು ಏನು ಪೌಷ್ಟಿಕ ಅಂಶವುಳ್ಳ ಒಂದು ಹಣ್ಣು, ಎಲ್ಲರೂ ಬಯಸ್ತಾರ. ಮಾರ್ಕೆಟಿಂಗ್ ಅಲ್ಲಿ ತುಂಬಾನೇ ಬೇಡಿಕೆ ಇದೆ. ಹೌದು, ನಾನೇ ಮಾರ್ಕೆಟಿಂಗ್ ಮಾಡ್ತೀನಿ. ನೀವೇ ಮಾರುಕಟ್ಟೆಗೆ ಹೋಗ್ತೀರಿ? ಬೆಂಗಳೂರಿಗೆ ನಂದು ಸ್ವಂತ ಕಾರ್ ಇದೆ. ನೀವೇ ಮಾರ್ಕೊಂಡ್ಬಿಡ್ತೀರಿ? ತುಂಬಾ ಅಪಾರ್ಟ್ಮೆಂಟ್ಸ್, ಮತ್ತೆ ಕಾಲೇಜ್, ಯೂನಿವರ್ಸಿಟಿ, ಜಿಕೆ, ವಿಕೆ, ಮತ್ತೆ ನಮ್ಮ ಆಕಾಶವಾಣಿ, ದೂರದರ್ಶನ್ ಇವರೆಲ್ಲ ಕರ್ಸ್ಕೊಳ್ತಾರೆ. ಪರಿಚಯ ಇದಾರೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್. ಆಮೇಲೆ ಒಂದ್ಸಾರಿ ಕಟಿಂಗ್ ಮಾಡ್ತೀರಿ, ತಗೊಂಡ್ ಹೋಗ್ಬಿಡ್ತೀರಿ. ಒಂದ್ 4 ಕ್ವಿಂಟಲ್, 5 ಕ್ವಿಂಟಲ್ ಹೋಯ್ತೀರಾ? ಒಂದ್ 500 ಕೆಜಿ ತಗೊಂಡ್ ಹೋಗ್ತೀನಿ ಸರ್. ಒಂದ್ 500, 5 ಕ್ವಿಂಟಲ್ ಹೋಯ್ತೀರಿ? 5 ಕ್ವಿಂಟಲ್ ಹೋಯ್ತೀನಿ, ಒಂದ್ ದಿನಕ್ಕೆ ಮಾರ್ಕೊಂಡ್ ಬಂದ್ಬಿಡ್ತೀನಿ. ಎಲ್ಲ ಬೇಡಿಕೆ ಇರುತ್ತೆ, ಎಲ್ಲ ಖಾಲಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. 130, 150 ಮಾರ್ಕೆಟ್ ಗಿಂತ ಸ್ವಲ್ಪ ಕಡಿಮೆನೆ ಮಾಡ್ತೀನಿ. ಕಡಿಮೆನೆ ಕೊಡ್ತೀರಿ, ತಾಜಾ ಹಣ್ಣು ಕೊಡ್ತೀರಿ. ಹಾಗಾಗಿ ನನ್ನ ಹತ್ರ ಗ್ರಾಹಕರು ಚೆನ್ನಾಗಿ ಬರ್ತಾರೆ. ಒಳ್ಳೆ ರೈತ, ಚೆನ್ನಾಗಿ ಬೆಳಿತಾನೆ ಹಣ್ಣು. ನಮ್ ತಗೊಂಡೋದ್ರು ಮತ್ತೆ ಇನ್ನೊಂದ್ಸರಿ ಹುಡ್ಕೊಂಡ್ ಬರ್ತಾರೆ, ಫೋನ್ ಮಾಡ್ತಾರೆ ನಮ್ಗೆ, ಸರ್ ನಿಮ್ದು ಹಣ್ಣು ಚೆನ್ನಾಗಿದೆ, ಚೆನ್ನಾಗಿದೆ, ಒಂದ್ ಸ್ವಲ್ಪ ತಂದು ಕೊಡಿ. ಬನ್ನಿ ಸರ್, ಬನ್ನಿ ಸರ್, ಫೋನ್ ಬರ್ತಾ ಇರ್ತದೆ. ಹಾಗಾಗಿ ಅವ್ರು ಆ ತರ ಹೇಳೋದ್ರಿಂದ ನೀವು ಬೆಳಿಬೇಕು ಅಂತ ಮನಸ್ಸು ಇನ್ನೂ ಬರ್ತದೆ. ನಾವು ಇನ್ನು ಚೆನ್ನಾಗಿ ಬೆಳಿಬೇಕು, ತಗೊಂಡೋಗಿ ಚೆನ್ನಾಗಿರೋ ಬಾಲ್ ತಗೊಂಡೋಗಿ ಕೊಡ್ಬೇಕು, ನಂಬಿಕೆ ಉಳಿಸ್ಕೋಬೇಕು. ಹೌದು, ಇದೇ ಅಲ್ಲ ಜೀವನ ಅಂದ್ರೆ. ಮುರಳೀಧರ್ ಅವರೇ, ಮನೆಯಲ್ಲಿ ಯಾರ್ಯಾರು ಇದ್ದೀರಿ, ಹೆಂಗೆ ನಡೀತದೆ ಸಂಸಾರ ಎಲ್ಲ? ಮಕ್ಕಳಿಬ್ಬರು ಇದಾರೆ ಸರ್, ಸ್ಕೂಲ್ ಹೋಗ್ತಿದ್ದಾರೆ. ಮನೆಯವ್ರು ಏನ್ ಮಾಡ್ತಾರೆ? ಮನೆಯವ್ರು ಮನೆ ಕೆಲಸ ಮಾಡ್ತಾರೆ. ನಿಮ್ಗೇನ್ ಸಹಾಯ ಮಾಡ್ತಾರೆ? ಸಹಾಯ ಮಾಡ್ತಾರೆ ಸರ್, ಖಂಡಿತ ಖಂಡಿತ. ನಮ್ಗೆ ಲೇಬರ್ ಜಾಸ್ತಿ ಇರ್ತಾರೆ, ಅವ್ರಿಗೆಲ್ಲ ಅಡಿಗೆ ಮಾಡಕ್ಕೆ, ಅದೇ ದೊಡ್ಡ ಕೆಲಸ ಅವ್ರದ್ದು. ಅದೆಲ್ಲ ಜವಾಬ್ದಾರಿ ತಗೋಬೇಕು, ತಗೋಬೇಕು ಅವ್ರಿಗೆ, ಎಲ್ಲ ಕೆಲಸ ಅವರೇ ಮಾಡ್ಬೇಕು. ಮತ್ತೆ ನೀವು ಕೆಲವೊಂದು ವಿಷಯಗಳನ್ನ ನಿಮ್ಮ ಹತ್ರ ಏನೋ ತಿರ್ಗಾಟಕ್ಕೆ ಹೋಗಿರ್ತೀರಿ, ಅವಾಗ ಅವರೇ ಲಕ್ಷ ವಹಿಸಬೇಕಾಗುತ್ತೆ. ಈಗ ಮನೇಲಿ ಹೊರಗಡೆ ಇದ್ದೀನಿ. ನೋಡಿ, ಅವರೇ ನೋಡ್ಕೋಬೇಕು, ನೋಡ್ಕೋಬೇಕು. ಈಗ ಹೊಲನು ನೋಡ್ಕೋಬೇಕು, ಮನೇನು ನೋಡ್ಕೋಬೇಕು. ಏನು ನಿಮ್ದು ದಾಳಿಂಬೆ ತೋಟ ಮತ್ತೆ ದ್ರಾಕ್ಷಿ ತೋಟದಲ್ಲಿ ಏನೋ ಹೆಚ್ಚು ಕಡಿಮೆ ಆಯ್ತಪ್ಪ, ನೀರಿನ ವ್ಯವಸ್ಥೆ ಏನೋ ಬೇಕು, ಅಥವಾ ಯಾರೋ ಒಬ್ರು ಆಳುಗಳು ಬಂದವ ಏನೋ, ಅದೆಲ್ಲ ಅವರೇ. ನೀವು ಇಲ್ಲಿದ್ದ ಮತ್ತೆ ಯಾರು ನೋಡ್ಕೊಳ್ಳೇಬೇಕಲ್ಲ? ಹೌದು, ಮಾಡ್ತಾರೆ ಸರ್, ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಈಗ ಯಾವ್ದೋ ಒಂದು ಗೊಬ್ಬರ ಹಾಕ್ಬೇಕು, ಯಾವ್ದೋ ಒಂದು ಪೆಸ್ಟಿಸೈಡ್ ಹಾಕ್ಬೇಕು, ಹೇಳಿರ್ತೀವಿ, ಮಾಡ್ತಾರೆ. ನಾವು ಮನೇಲಿ ಇಲ್ಲ ಅಂದಿದ್ದ ಕಾರಣಕ್ಕೆ ಅದೇ ಹೇಳಿ ಬಂದಿರ್ತೀವಿ, ಇದೇ ತರ ಈ ತರ ಈ ತರ ಮಾಡ್ಬೇಕು, ಮಾಡ್ತಾರೆ ಅವ್ರು. ಮನೆ ಒಟ್ಟಾರೆ ನಿಮ್ದು ಸಂಸಾರ ಚೆನ್ನಾಗಿ ಹೊರಟಿದೆ. ಅಣ್ಣನವ್ರು ನಮ್ಮ ಅಣ್ಣ ಪ್ರೊಫೆಸರ್ ಅವರು, ಅಸೋಸಿಯೇಟ್ ಪ್ರೊಫೆಸರ್ ಶಿರ್ಸಿಯಲ್ಲಿದ್ದಾರೆ, ಆರ್ಟಿಕಲ್ಚರ್ ಕಾಲೇಜು. ಅಲ್ಲಿ ನಿಮ್ಮ ಸಹೋದರ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದಾರೆ ಡಾಕ್ಟರ್ ಅವರು. ಅವರು ನಿಮ್ಗೆ ಅನುಭವ ಎಲ್ಲ ಹೇಳ್ತಾರಲ್ಲ, ಹೀಗ್ ಮಾಡಿ ಹೀಗ್ ಮಾಡಿ ಅಂತ. ಇದರಲ್ಲೇ ಪರಿಣಿತರ ಅವರು. ಸೊ ಅವ್ರದ್ದು ಸಲಹೆ ಸೂಚನೆ ಎಲ್ಲ, ಸಲಹೆ ಸೂಚನೆ ಅವರಿಂದನೇ ನಾವು ಎಲ್ಲ ಚೆನ್ನಾಗಿ ಮಾಡೋದು. ಏನೇ ವರ್ಕ್ ಒಂದ್ಸರಿ ಬರ್ತಾರೆ, ಇಂತ ಎಲ್ಲ ನೋಡ್ತಾರೆ, ಇಂತಿದ್ದ ಚೆನ್ನಾಗಿಲ್ಲ, ಇದು ಚೆನ್ನಾಗಿ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ಈ ತರ ಮಾಡೋ, ಈ ತರ ಮಾಡೋ ಅಂತೆಲ್ಲ ಹೇಳ್ಬಿಟ್ಟು. ಮತ್ತೀಗ ಹೊಸ ಹೊಸ ಈಗ ಕೃಷಿ ಬಗ್ಗೆ, ಕೃಷಿ ಬೆಳೆಯೋದ್ರ ಬಗ್ಗೆ ಆಗ್ಲಿ, ಅದ್ರ ಉಪಕರಣಗಳ ಬಗ್ಗೆ ಆಗ್ಲಿ, ಅಲ್ಲಲ್ಲಿ ಮಾಹಿತಿ ಸಿಗ್ತದೆ ಅಂತ ಕಡೆ ತಾವು ಹೋಗ್ತೀರಾ ತರಬೇತಿ ಪಡ್ಕೊಳ್ಳಕ್ಕಾಗ್ಲಿ? ಎಲ್ಲೆಲ್ಲಿ ಹೋಗಿ ಬಂದಿರಿ ಹೇಳಿ? ಅಲ್ಲೇ ಬರ್ತಾರೆ ಎಲ್ಲ, ನಮ್ಗೆ ಔಷಧಿ ಕೆಮಿಕಲ್ ಅವರು ಎಲ್ಲ ಬರ್ತಾರೆ. ನೀವು ಎಲ್ಲೆಲ್ಲಿ ಹೋಗಿದ್ರಿ? ನಮ್ ಕಡೆ ಅಲ್ಲೇ ಬರ್ತಾರೆ, ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾರೆ. ಅಲ್ಲ, ತಾವು ಕೂಡ ಬೇರೆ ಬೇರೆ ಕಡೆ ಈಗ ಜಿಕೆ ವಿಕೆ ಅಥವಾ ಹೋಗಿದ್ವಿ, ದೆಹಲಿ, ಅಲ್ಲೆಲ್ಲ ICAR ಅಲ್ಲೆಲ್ಲ ಹೋಗಿಲ್ಲ ಸರ್, ಹೋಗಿಲ್ಲ. ನಮ್ಮ ತೋಟಗಳಿಗೆ ಬರ್ತಾರೆ, ನಮ್ಮ ತೋಟಗಳಲ್ಲೇ ಪ್ರೋಗ್ರಾಮ್ ಮಾಡಿಸ್ತೀವಿ, ನಾವೇ ನಮ್ಮ ತೋಟದಲ್ಲೇ ಮಾಡಿಸ್ತೀವಿ ಪ್ರೋಗ್ರಾಮ್. ಬೇಕಾದಷ್ಟು ಪ್ರೋಗ್ರಾಮ್ ನಮ್ಮ ತೋಟದಲ್ಲೇ ಮಾಡಿಸಿದ್ದೆ, ತುಂಬಾ ಪ್ರೋಗ್ರಾಮ್ಸ್ ಕೊಡ್ತೀವಿ ನಾವು. ಮತ್ತೇನಾದ್ರು ಯೋಚನೆ ಹಾಕೊಂಡಿರ? ಮತ್ತೇನಾದ್ರು ಮುಂದಿಗೆ ದ್ರಾಕ್ಷಿ ಬೆಳಿತೀರಿ ಮತ್ತೆ ದಾಳಿಂಬೆ ಬೆಳಿತೀರಿ, ಇದಲ್ಲದೆ ಮತ್ತೇನಾದ್ರು ಯೋಚನೆ? ಸರ್, ಖಂಡಿತ ಹೇಳ್ಬೇಕಂದ್ರೆ ದ್ರಾಕ್ಷಿ ಮತ್ತೆ ದಾಳಿಂಬೆಯಿಂದ ತುಂಬಾ ಲಾಭಾಂಶ ಇದೆ, ಬೇರೆ ಯಾವ್ದ್ರಲ್ಲೂ ಈ ತರ ಕಾಣ್ತಾ ಇಲ್ಲ ಸರ್ ನಮ್ಮ ಲಾಭಾಂಶ. ಬೇರೆ ಬಗ್ಗೆ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ಅಂತೀರಿ ನೀವು? ಖಂಡಿತ ಬರೋದೂ ಇಲ್ಲ, ಆ ಲೇಬರ್ ಗೆ ಮೇಂಟೈನ್ ಮಾಡಕ್ಕೂ ಆಗೋದಿಲ್ಲ, ಈಗ ಕಷ್ಟ ಇದೆ ಲೇಬರ್. ತಾವು ಇಬ್ರೇ ಅಲ್ಲ ಮನೆಯಲ್ಲಿ ಇರೋದು, ಅದಕ್ಕಾಗಿ ನಿಭಾಯಿಸೋದು ಕೂಡ ಕಷ್ಟ. ಕಷ್ಟ ಇದ್ದಿದ್ದೇ ನೀವು ಚೆನ್ನಾಗಿ ಅದ್ರಲ್ಲೇ ಇರ್ತೀವಿ ಅಷ್ಟೇ. ಅಲ್ಲ, ಅದೇ ಈಗ ಇದ್ದಿದ್ದು ನಿರ್ವಹಣೆ ಮಾಡಕ್ಕೆ ತಮ್ಗೆ ಸಾಕಾಗುತ್ತೆ, ಇನ್ನು ಜಾಸ್ತಿ ಬಂದ್ರೆ ನಿರ್ವಹಣೆ ಮಾಡಕ್ ಆಗಲ್ಲ. ಅದಕ್ಕಾಗಿ ಬೇರೆ ಬಗ್ಗೆ ವಿಚಾರ ಮಾಡಲ್ಲ. ಹೌದು, ಬೇರೆ ಬೇರೆ ವಿಷಯಕ್ಕೆ ಹೋಗಲ್ಲ, ನಮ್ಮ ತೋಟದ್ದು ಅದ್ರಲ್ಲೇ ಗಮನ ಹರಿಸ್ಕೊಂಡು ಅದನ್ನೇ ಚೆನ್ನಾಗಿ ಮಾಡ್ಕೊಂಡು ಹೋಗೋದು. ಹೌದು, ಬೆಳೆ ಏನ್ ಆಯ್ತು. ಮುರಳೀಧರ್ ಎಚ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ತೋಟಗಾರಿಕಾ ಬೆಳೆಯಲ್ಲಿ ಪ್ರಗತಿಪರ ರೈತರಾಗಿ ನಮ್ಮ ರೈತರಿಗೆ ತಮ್ಮ ಅನುಭವವನ್ನ ತಿಳಿಸ್ಕೊಟ್ರಿ. ಇನ್ನೂ ತಮ್ಮ ಒಂದು ಉದ್ಯೋಗದಲ್ಲಿ ಯಶಸ್ ಸಿಗ್ಲಿ, ಶ್ರೇಯಸ್ ಸಿಗ್ಲಿ, ಇನ್ನೂ ಒಳ್ಳೆ ಪ್ರಗತಿಪರ ರೈತರಾಗಿ ಹೊರಹೊಮ್ಮ್ರಿ ಅಂತ ನಾವು ಕೂಡ ಎಲ್ಲ ಕೇಳುಗರ ಪರವಾಗಿ ಹಾರೈಸ್ತೇವೆ. ಇನ್ನೊಮ್ಮೆ ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ಮುರಳೀಧರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ತಿಪಟೂರು ತಾಲೂಕು ಕೋಟೆ ನಾಯಕನಹಳ್ಳಿಯ ಹೆಚ್ವಿ ಶ್ರೀನಿವಾಸ ಹಾಗೂ ತಂಡದವರಿಂದ ಭಜನೆ ಪದ. ಪ್ರಾಣ ಪ್ರಿಯನ ಜಾ ಜವರದನ ಪರಮ ಪುರುಷನ ಹರಿ ರಾಜವರದನ ಪರಮ ಪುರುಷನ ಹರಿ ರಾಜವರದನ ಪರಮ ಪುರುಷನ ಹರಿ ರಾಜವರದನ ಪರಮ ಪುರುಷನ ಹರಿ ರಾಜವರದನ ಪರಮ ಪುರುಷನ ಹರಿ ರಾಜವರದನ ಪರಮ ಪುರುಷನ ಪುರಂದರ ವಿಠಲನ ಕರೆಯ ಬಂದವರ ಪುರಂದರ ವಿಠಲನ ಕರೆಯ ಬಂದವರ ಪುರಂದರ ವಿಠಲನ ಕರೆಯ ಬಂದವರ ಪುರಂದರ ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ. ಪರಮಾನಂದ ಜಪಿಸಲು ಪರಮಾನಂದ, ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ಶ್ರೀರಾಮ ನಿನ್ನ ನಾಮ ಅಮೃತಮ ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ. ದಶಾವತಾರದಲ್ಲಿ ನಿನ್ನ ರೂಪವು ಮೋಹಕವೋ, ದಶಾವತಾರದಲ್ಲಿ ನಿನ್ನ ರೂಪವು ಮೋಹಕವೋ, ದಶಾವತಾರದಲ್ಲಿ ನಿನ್ನ ರೂಪವು ಮೋಹಕವೋ, ದಶಾವತಾರದಲ್ಲಿ ನಿನ್ನ ರೂಪವು ಮೋಹಕವೋ. ರಾವಣ ಮರ್ದನನೆಂಬ ಬಿರುದಾಂಕಿತನೋ ನೀನು, ರಾವಣ ಮರ್ದನವೆಂಬ ಬಿರುದಾಂಕಿತನೋ ನೀನು, ರಾವಣ ಮರ್ದನನೆಂಬ ಬಿರುದಾಂಕಿತನೋ ನೀನು, ರಾವಣ ಮರ್ದನನೆಂಬ ಬಿರುದಾಂಕಿತನೋ ನೀನು. ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ಶ್ರೀರಾಮ ನಿನ್ನ ನಾಮ ಅಮೃತವ ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ. ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ಶ್ರೀರಾಮ ನಿನ್ನ ನಾಮ ಅಮೃತ ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ. ದಿಹರೋ ಬಾರಯ್ಯ ಓ ಪ್ರಭುವೇ, ಭಕ್ತರು ಕಾದಿಹರೋ ಬಾರಯ್ಯ ಓ ಪ್ರಭುವೇ, ಭಕ್ತರು ಕಾದಿಹರೋ ಬಾರಯ್ಯ ಓ ಪ್ರಭುವೇ, ಭಕ್ತರು ಕಾದಿಹರೋ ಬಾರಯ್ಯ ಓ ಪ್ರಭುವೇ. ಧರೆಯೊಳು ಪುನೀತರಾಗಿ ಅನುಗಾಲ ಸ್ತುತಿಸುವರು, ಧರೆಯೊಳು ಪುನೀತರಾಗಿ ಅನುಗಾಲ ಸ್ತುತಿಸುವರು, ಧರೆಯೊಳು ಪುನೀತರಾಗಿ ಅನುಗಾಲ ಸ್ತುತಿಸುವರು, ಧರೆಯೊಳು ಪುನೀತರಾಗಿ ಅನುಗಾಲ ಸ್ತುತಿಸುವರು. ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ಶ್ರೀ ರಾಮ ನಿನ್ನ ನಾಮ ಅಮೃತವ ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ಶ್ರೀ ರಾಮ ನಿನ್ನ ನಾಮ ಅಮೃತವ ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ ರಾಗಿ ಅನುಗಾಲ ಸ್ತುತಿಸುವರು, ಕರೆಯಲು ಪುನೀತರಾಗಿ ಅನುಗಾಲ ಸ್ತುತಿಸುವರು, ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ಶ್ರೀರಾಮ ನಿನ್ನ ನಾಮ ಅಮೃತವ ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ಶ್ರೀರಾಮ ನಿನ್ನ ನಾಮ ಅಮೃತವ ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ಏನಿದೆ ಆನಂದ, ಶ್ರೀರಾಮ ನಿನ್ನ ನಾಮ ಅಮೃತವ ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ಶ್ರೀರಾಮ ನಿನ್ನ ನಾಮ ಅಮೃತವ ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ ಪರಮಾನಂದ. ಕೃಷಿರಂಗ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಕೋಟೆ ನಾಯಕನಹಳ್ಳಿಯ ಎಚ್ಬಿ ಶ್ರೀನಿವಾಸ್ ಮತ್ತು ತಂಡದವರಿಂದ ಭಜನೆ ಪದ ಕೇಳಿದಿರಿ. ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸುವುದು, ಕೆಲಸಕ್ಕೆ ಕಚೇರಿಗಳಿಗೆ ಹೋಗುವುದು, ಕೃಷಿ ಚಟುವಟಿಕೆಗಳಿಗೆ ತೆರಳೋದು, ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು, ಇವೆಲ್ಲ ಅನಿವಾರ್ಯ. ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ. ಹಳ್ಳಗಳು ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ, ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು. ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನು